ಮತ್ತು ತಾಯಿಯವರು ಕೃಷಿ ಯಂತ್ರನ ಬಂದವರು ಸರ್. ನಾ ಅಂದ್ರೆ ನಾವು ಕಲಿತವರಷ್ಟ ಅವರೆಲ್ಲ ಅಜ್ಜ ಅಜ್ಜಿ ಯಂತ್ರ ಕೃಷಿ ಬಂದಿದ್ದಕ್ಕೆ ನಾವು ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಸರ್ ಕೃಷಿಯಲ್ಲಿ. ನಮ್ದು ಎಜುಕೇಶನ್ ಎಂಟಿಟಿ ಎಫ್ ಡೈ ಮೇಕಿಂಗ್ ಆಗಿದೆ ಸರ್. ಹಾಗೆ ನಮ್ಮ ಸೈಡ್ ಉದ್ಯೋಗನೂ ಇದೆ, ಡಿಸೈನ್ ಇಂಜಿನಿಯರ್ ಅಂತೇಳಿ ಕನ್ಸಲ್ಟೆನ್ಸಿ ಕೊಡ್ತೀವಿ ಸರ್. ನಮ್ಗೆ ಇಂಟ್ರೆಸ್ಟ್ ಇದ್ದಿದ್ದಂದ್ರೆ ಕೃಷಿ ಸರ್. ಅದು ನಮ್ಮ ತಂದೆಯವ್ರ ಜೊತೆ ಸೇರಿ ನಾವು ಸ್ವಲ್ಪ ಕೃಷಿಯಲ್ಲಿ ತೋಡ್ಕೊಂಡಿದ್ದೇವೆ ಸರ್. ಅಂದ್ರೆ ಹೋದ ವರ್ಷ ನಾವು ಬಾಳೆ ಮಾಡಿದ್ವಿ ಸರ್, ಬಾಳೆ ತೋಟ. ಫಸ್ಟ್ ಟೈಮ್ ಸರ್ ಈ ಸೈಡಿಗೆ ನಾವು ಮಾಡಿದ್ದು, ಅಂದ್ರೆ ಒಂದು ಹೊಸ ಎಕ್ಸ್ಪೆರಿಮೆಂಟ್ ಸರ್ ಮಾಡಿ ನೋಡೋಣ ಅಂತ ಹೇಳಿ ಮಾಡಿದ್ವಿ ಸರ್. ಅದ್ರ ಚಲೋ ಇಳುವರಿನೂ ಆಯ್ತು ಸರ್. ಅದರಲ್ಲಿ ಮತ್ತೆ ನಾವು ಇಂಟರ್ ಕ್ರಾಪ್ ಆಗಿ ತರಕಾರಿ ಬೆಳೆಗಳನ್ನು ಬೆಳೆದಿದ್ವಿ ಸರ್. ಅವು ಚಲೋ ನಮ್ಗೆ ಇನ್ಕಮ್ ಕೊಡುತ್ತೆ ಸರ್. ಪ್ಲಸ್ ಏನು ಲಾಸ್ಟಿಗೆ ನಮ್ಮ ಸ್ವಲ್ಪ ಏನು ರೇಟ್ ಕೊರೋನಾ ಸಲುವಾಗಿ ಏನು ಬೆಳೆ ಬಂತು, ಬಟ್ ಬೆಳೆಗೆ ಅದ್ರ ತಕ್ಕಂಗೆ ರೇಟ್ ಏನು ಸಿಕ್ಕಿಲ್ಲ. ಬಟ್ ಒಂದು ಚಲೋ ಎಕ್ಸ್ಪೀರಿಯನ್ಸ್. ಬಾಳೆ ತರಕಾರಿ ಅಲ್ಲದೆ ಮತ್ತೆ ಏನಾದ್ರು ಕಬ್ಬು ಅಂತ ಏನು? ಹಾಂ ಸರ್, ಇದೆ ಸರ್. ನಮ್ದು ಕಬ್ಬು ಇದೆ ಸರ್, ಕಬ್ಬು ಮತ್ತು ಮೆಕ್ಕೆಜೋಳ ಇದೆ ಸರ್. ಒಂದು ಕೃಷಿ ಹೊಂಡ ಇದೆ ಸರ್. ಕೃಷಿ ಹೊಂಡದಲ್ಲಿ ನಾವು ಮೀನು ಸಾಕಾಣಿಕೆ ಮಾಡ್ತಾ ಇದ್ದೀವಿ ಸರ್. ಈಗ ಸದ್ಯ ಒಂದು 3,000 ಕಟ್ಲಾ ಮೀನು ಬಿಟ್ಟಿದ್ದೇವೆ ಸರ್. ಹಾಂ ಸರ್, ಈಗ ಒಂದು 2 ತಿಂಗಳು ಇದೆ ಆಗಿದೆ ಸರ್ ಈಗ ಬಿಟ್ಟು. ಮಾವಿನ ತೋಟ ಇದೆ ಸರ್, ಸ್ವಲ್ಪ ಮಾವು ಮತ್ತು ಗೇರುದು ಇದೆ ಸರ್. ಒಂದು ಇದರಲ್ಲಿ ತೊಡ್ಕೋಬಾರ್ದು, ಒಂದು ಸ್ವಲ್ಪ ವೈವಿಧ್ಯತೆಯನ್ನು ಅಂದ್ರೆ ಒಂದು ಇದರಲ್ಲಿ ಇತ್ತಂದ್ರೆ ನಮ್ಗೆ ಅದು ಒಂದಿಲ್ಲಾದ್ರೂ ಒಂದು ಆಗ್ಬೋದು ಅಂತೇಳಿ. ಹಾಂ ಸರ್. ಅಂದರೆ ನಿಮ್ಮ ಜಮೀನು ಭಾಳ ಇದೆ? ಹಾಂ ಸರ್, ಜಮೀನ್ ಇದೆ ಸರ್. ಜಮೀನ್ ಸ್ವಲ್ಪ ಲೆವೆಲ್ ಮಾಡೋದಿತ್ತು ಸರ್. ಅದು ಸ್ವಲ್ಪ ಗದ್ದೆ ಹಿಡಿದು ಮಾಡಿದ್ರೆ ಚಲೋ ಅಂತೇಳಿ ಸಜೆಸ್ಟ್ ಮಾಡಿದೆ ಸರ್. ಅದಕ್ಕೆ ಗದ್ದೆ ಇಡೋಣಂತೇಳಿ, ಯಾಕಂದ್ರೆ ಇಳಿಜಾರು ಪ್ರದೇಶ ಸರ್ ನಮ್ಮ ಕಡೆ. ಅದರಲ್ಲಿ ಹಾಕಿದ್ದೆಲ್ಲ ನಾವು ಡ್ರಿಪ್ ಮೂಲಕ ಅಂದ್ರೆ ಡ್ರಿಪ್ ಇರಿಗೇಷನ್ ಮಾಡಿದ್ವಿ ಸರ್. ಬಟ್ ಹೆಂಗಿತ್ತಂದ್ರೆ ಸರ್, ನಾವು ಮೇಲಿಂದ ಏನು ಗೊಬ್ಬರ ಕೊಡ್ತಿದ್ವಿ ಅವೆಲ್ಲ ಮಳೆಗೆ ಎಲ್ಲ ಉಚ್ಕೊಂಡು ಹೋಗ್ತಿತ್ತು ಸರ್. ಅದಕ್ಕೆ ಸ್ವಲ್ಪ ಗದ್ದೆ ಹಿಡಿದ ಗದ್ದೆ ಮಾಡಿ ಈ ವರ್ಷ ಅಡಿಕೆ ತೋಟ ಮಾಡೋ ಪ್ಲಾನ್ ಇದೆ ಸರ್. ಅದಕ್ಕೆ ಸರ್ ಅದನ್ನ ತೆಗೆದು ಈಗ ಅಡಿಕೆ ಮತ್ತು ಬಾಳೆ ಎರಡು ಈ ವರ್ಷ ಮಾಡೋದು ಇದೆ ಸರ್. ಅಡಿಕೆ ಇಲ್ಲಿ ಬೆಳೀತಾರ? ಹಾಂ ಸರ್, ಇದಾರ ಸರ್. ಈಗ ನಮ್ಮೂರಲ್ಲೇ ಬೆಳೆದಾರ ಸರ್. ಅವ್ರದ್ದ ನೋಡಿನ ನಾವು ಬೆಳೆ ಬೆಳಿಬೇಕಂತೇಳಿ ನಮ್ಗೆ ಒಂದು ಇದಾಗಿದೆ ಸರ್. ಯಾಕಂದ್ರೆ ಮುಂಚೆ ಹೆಂಗಿತ್ತಂದ್ರೆ ಸರ್, ನಮ್ಮ ಕಡೆ ಅಡಿಕೆ ಇವೆಲ್ಲ ಸಿರಿಸಿ ಕಾರವಾರ ಸೈಡ್ ಬರುವಂಥ ಬೆಳೆ ಇದು, ನಮ್ಮ ಕಡೆ ಬರಲ್ಲ. ಅದ ಮನೋಭಾವನೆ ಇತ್ತು ಸರ್. ಬಟ್ ಏನು ನಮ್ಮ ತೋಟಗಾರಿಕಾ ಇಲಾಖೆಯವರು ಹೇಳಿದ್ರು ಸರ್, ಇಲ್ಲ ಅದು ಹಿಂಗೇನಿಲ್ಲ, ಅದೇನು ಕ್ರಮ ಇದೆ ಆ ಕ್ರಮವನ್ನು ಮತ್ತು ಅದಕ್ಕೆ ಏನು ಪೋಷಣೆ ಕೊಡಬೇಕು ಅದನ್ನು ನಮ್ಗೆ ಕೊಡ್ಕೊಂತ ಹೋದ್ರು. ಇಲ್ಲೂ ಬೆಳೆಯುತ್ತದೆ ಈ ಜಮೀನಿಗೂ, ಅದಕ್ಕೆ ಸುಟೇಬಲೇ ಇದೆ, ಇದು ಮಲೆನಾಡಿನ ಪ್ರದೇಶನ ಆಗುತ್ತೆ, ಇಲ್ಲೂ ಬೆಳೆಯಿರಿ ನೀವು ಅಂಥೇಳಿ ಸ್ವಲ್ಪ ಹೇಳಿದ್ರು ಸರ್. ಅದಕ್ಕೆ ಒಬ್ಬರು ರೈತರು ಪ್ರಕಾಶ್ ಬೋರೇಕರ್ ಅಂಥೇಳಿ ಅವ್ರು ಬೆಳೆದಾರೆ ಸರ್. ಅವ್ರದ್ದು ನೋಡಿ ನಮಗೂ ಖುಷಿಯಾಗಿದೆ ಸರ್. ಅಂದ್ರೆ ನಮ್ಮ ಮನೆಗೂ ಇದು ಅಡ್ಜಸ್ಟ್ ಆಗುವಂಥ ಬೆಳೆ ಅಂಥೇಳಿ ನಮಗೂ ಇದಾಗಿದ್ದಕ್ಕೆ ಮುಂದಿನ ವರ್ಷ ಅದನ್ನ ಬೆಳಿಬೇಕಂತೇಳಿ ಇದು ಮಾಡಿದ್ದೀವಿ ಸರ್. ನೀವು ಆಧುನಿಕವಾಗಿ ವಿಚಾರ ಮಾಡುವಂಥವ್ರು, ಮತ್ತೆ ಒಂಥರ ಕೃಷಿಯೊಳಗೆ ಏನಾದರೂ ಬದಲಾವಣೆ ತರಬೇಕು ಮತ್ತು ವೈಜ್ಞಾನಿಕ ಮಾಡಬೇಕು ಅಂತೇಳಿ ಆಸೆ ಇರುತ್ತೆ. ಕೆಲವಷ್ಟು ರೈತರು ಈ ರೀತಿ ಅಡಿಕೆಯನ್ನು ಆಯ್ಕೆ ಮಾಡ್ಕೊಳ್ಳುವಾಗ ಸಾಲಿನಿಂದ ಸಾಲಿಗೆ 5 ಫೀಟು, ಗಿಡದಿಂದ ಗಿಡಕ್ಕೆ 5 ಫೀಟು, ಹತ್ತತ್ತಿಗೆ ಬೆಳೆಯೋದು, ಕೆಲವೊಂದು ಜನ 8 ಫೀಟ್ ಬೆಳೀತಾರೆ, 9 ಫೀಟ್ ಬೆಳೀತಾರೆ. ಹೀಗೆ ಅದರೊಳಗೂ ಕೂಡ ಯಾಕೆ ಅಂತರ ಇಂಪಾರ್ಟೆಂಟು, ಯಾಕೆ ನಾವು ಅಂತರವನ್ನು ಕಾಪಾಡ್ಕೋಬೇಕು, ಅದರ ಆರೋಗ್ಯ ಹೇಗಿರಬೇಕು, ಅದಕ್ಕೆ ನೀರಾವರಿ ಹೇಗಿರಬೇಕು, ಮತ್ತು ಮಣ್ಣು ಹೇಗಿರಬೇಕು, ಸಮತಟ್ಟು ಹೇಗಿರಬೇಕು, ಇವೆಲ್ಲವನ್ನು ಕೂಡ ಆಲೋಚನೆ ಮಾಡಬೇಕಾಗುತ್ತೆ. ಹೌದು ಸರ್, ಡೆಫಿನೆಟ್ಲಿ ಸರ್. ಯಾಕೆಂದ್ರೆ ನಮ್ಮ ಕಡೆ ಈಗ ಅದ ಸರ್ ಎಕ್ಸಾಂಪಲ್ ಹೇಳಬೇಕಂದ್ರೆ, ಅದು ಕಬ್ಬು ಬೆಳೀತಾರೆ ಸರ್. ಕಬ್ಬು ಬೆಳೆಯೋದು ಹೆಂಗಿದೆ ಅಂದ್ರೆ ಸರ್, 2 ಫೀಟಿಗೆ 2.5 ಫೀಟಿಗೆ ಅಂತರ ಇಟ್ಕೊಂಡು ಕಬ್ಬು ಬೆಳೀತಾರೆ ಸರ್. ಅದಕ್ಕೆ ಇಲ್ಲಿ ಇಳುವರಿ ಎಷ್ಟಿದೆ ಅಂದ್ರೆ ಸರ್, ಎಕರೆಗೆ 30-40 ಅಂದ್ರೆ ಬಹಳ. ಯಾಕಂದ್ರೆ ಈಗ ಸೇಮ್ ಇದರಲ್ಲಿ ಸರ್, ಕೆಲವೊಬ್ರು ಬೆಳಗಾವಿ ಸೈಡ್ ಅದು ಸರ್ 100 ಎಕರೆ ಬೆಳೀತಾರೆ ಅಂದ್ರೆ ಅವ್ರದ್ದು ಅದು ಮಣ್ಣಿದೆ ಸರ್, ಅದು ಬೇರೆ. ಯಾಕಂದ್ರೆ ಅವರು ಅಂತರವನ್ನು ಕಾಪಾಡ್ಕೊಂಡು ಬೆಳೆ ಬೆಳೀತಾ ಇದಾರೆ, ಅದಕ್ಕೆ ಅವ್ರದಷ್ಟು ಬರ್ತಾ ಇದೆ ಸರ್. ಈಗ ನಾವು ಹಂಗೆ ಬೆಳಿಬೇಕಂದ್ರೆ ಸರ್, ಅದು ಆಗತ್ತೆ ಸರ್, ಹಂಗೆ ಮಾಡಿದ್ರೆ ನಮ್ಮ ಕಡೆನೂ ಬರುತ್ತೆ ಸರ್. ಯಾಕಂದ್ರೆ ಅದಕ್ಕೆ ಮೇನ್ ಫುಡ್ ಇರೋದು ಬೆಳಕು ಮತ್ತು ಗಾಳಿ ಸರ್. ಬೆಳಕು ಗಾಳಿ ಹೋಗಿಲ್ಲ ಅಂದ್ರೆ ಮತ್ತು ನಾವು ಅಂತರ ಇದ್ರೆ ಬೆಳಕು ಗಾಳಿ ಹೋಗುತ್ತೆ ಸರ್ ಒಳಗಡೆ. ಅಷ್ಟು ಡೆನ್ಸ್ ಆಗಿ ನಾವು ಬೆಳೆದ್ವಿ ಅಂದ್ರೆ ಅದಕ್ಕೆ ಎಲೆ ಮಟ್ಟ ಲಾಸ್ಟ್ ಅದು ಬೇರು ಮಟ್ಟ ಅದು ಬೆಳಕು ಹೋಗಿ ಮುಟ್ಟೋದಿಲ್ಲ ಸರ್. ಈಗ ನಾವು ಈ ವರ್ಷ ಮತ್ತೆ ಜಾಸ್ತಿ ಕಬ್ಬು ಮಾಡೋದಿದೆ ಸರ್. ಅದು ಕಬ್ಬು ಮಾಡೋದು ಇತ್ತಂದ್ರು ನಾವು ಇದೇ ಪದ್ಧತಿಯಲ್ಲಿ ಅಂದ್ರೆ ಅಂತರವನ್ನು ಕಾಯ್ಕೊಂಡು ಕಬ್ಬು ಬೆಳಿಬೇಕಂತ ಇದೆ ಸರ್. ಅಂದ್ರೆ ಮಿನಿಮಮ್ ಒಂದು 6 ಫೀಟ್ ಅಂತರವನ್ನು ಇಟ್ಕೊಂಡು ಕಬ್ಬು ಬೆಳೆಯೋದಿದೆ ಸರ್. ಇನ್ನೊಂದು ಅಂದ್ರೆ ಸರ್, ನಮ್ಮ ಕಡೆ ಸ್ವಲ್ಪ ನೀರಿನ ಅಭಾವ ಜಾಸ್ತಿ ಇದೆ ಸರ್. ಅಂದ್ರೆ ಮಾರ್ಚ್ ಮಟ್ಟ ಸ್ವಲ್ಪ ನೀರು ಸಿಗ್ಬೋದು, ಏಪ್ರಿಲ್ ಮೇ ಇದರಲ್ಲಿ ಸ್ವಲ್ಪ ಬೋರ್ ಮೇಲೆ ಡಿಪೆಂಡ್ ಸರ್. ಬೋರಿನ ಹೆಂಗೆ ಅಂದ್ರೆ ಕಮ್ಮಿ ಆಗಿಬಿಡುತ್ತೆ ಸರ್ ನೀರು. ನೀರು ಕಮ್ಮಿ ಆದ್ಮೇಲೆ ಅವಾಗ ಹೆಂಗ್ ಮಾಡ್ತಾರೆ ಅಂದ್ರೆ ಒಂದ್ ಸ್ವಲ್ಪ ಒಂದು ಗದ್ದೆಗೆ ಇಡೋದು, ಒಂದ್ ಗದ್ದೆ ಒಣಗಿ ಬಿಡುತ್ತೆ ಸರ್. ಒಂದ್ ಗದ್ದೆಯಿಂದ ಇನ್ನೊಂದು ಗದ್ದೆ ಹೋಗ್ಬೇಕಂದ್ರೆ ಒಂದು 15 ದಿನ ಗ್ಯಾಪ್ ಆಗಿಬಿಡುತ್ತೆ ಸರ್. ಅಷ್ಟರ ಮಟ್ಟ ಅಂದ್ರೆ ಒಣಗೋಗ್ಬಿಡುತ್ತೆ. ಅದಕ್ಕೆ ನಾವು ಏನು ಮಾಡ್ಕೊಂಡಿದ್ವಿ ಅಂದ್ರೆ ಸರ್, ನಮ್ದೇ ಹೊಲದಲ್ಲಿ ಸರ್ ನಾವೊಂದು ಕೃಷಿ ಹೊಂಡವನ್ನು ಮಾಡ್ಕೊಂಡಿದ್ವಿ ಸರ್. ಅಂದ್ರೆ ಕಮ್ಮಿ ಇತ್ತಂದ್ರು ಜಾಸ್ತಿ ಇತ್ತಂದ್ರು ನೀರು ಅದರಲ್ಲೇ ಬಿಟ್ಟು ಅದರದ ಏನಿದೆ ಹೊಂಡದಿಂದ ನೀರನ್ನು ಹೊಲಕ್ಕೆ ಇದು ಮಾಡ್ತೀವಿ ಸರ್. ಅದು ಡ್ರಿಪ್ ಮೂಲಕನೇ ಸರ್, ಡ್ರಿಪ್ ಇರಿಗೇಷನ್ ಇದೆ ಸರ್, ಡ್ರಿಪ್ ಮೂಲಕ ನೀರನ್ನು ಬಿಡ್ತೀವಿ ಸರ್.

ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಇದೆಯಲ್ಲ, ಅದರಲ್ಲಿ ನಮ್ಮ ಹೊಲದಲ್ಲಿ ನಾವೇ ಗುಂಡಿ ತೊಳೆದು ಮತ್ತು ಬದುವನ್ನು ನಿರ್ಮಾಣ ಮಾಡ್ಕೊಳ್ಳೋದು, ನೀರಿನ ಸಂಗ್ರಹ ಮಾಡೋದು, ಇವಕ್ಕೆಲ್ಲನೂ ಮಾಡ್ಕೊಳ್ಳಿಕ್ಕೆ ನರೇಗಾ ಯೋಜನೆಯಲ್ಲಿ ಸಿಗ್ತಕ್ಕಂಥ ಸೌಲಭ್ಯ. ಈಗ ನಮ್ಗೆ ಹೊಲದಲ್ಲಿ ನಾವೇ ಕೆಲಸ ಮಾಡಿದರೂ ಕೂಡ ನಮ್ಗೆ ಆ ಕೂಲಿ ಕೊಡ್ತಾರೆ, ಆ ರೀತಿ ಏನು ಬಳಸ್ಕೊಂಡಿದ್ದೀರ? ಇಲ್ಲ ಸರ್, ಈ ವರ್ಷ ನಾವು ಹೆಸರು ಕೊಟ್ಟು ಬಂದಿದ್ದೀವಿ ಸರ್ ನರೇಗಾ. ಇದರಲ್ಲಿ ನಾವು ಬದುಗಳನ್ನು ಕಟ್ಟೋದು ಮತ್ತು ಗೇರು ಬೀಜದ ತೋಟವನ್ನು ಮಾಡೋದಿದೆ ಸರ್, ಮತ್ತು ಇದು ಅಡಿಕೆ ತೋಟ ಸರ್. ಅವರು ಹೇಳಿದ್ರು ಸರ್ ಪಂಚಾಯತಿಯವರು, ಇಂಥ ನೀವು ಏನಾದರೂ ತೋಟಗಾರಿಕಾ ಬೆಳೆ ಏನಾದರೂ ಬೆಳೆಯೋದಿತ್ತಂದ್ರೆ ನಮ್ಮ ಕಡೆ ಹಿಂಗೆ ಸರ್ ಸ್ಕೀಮ್ ಇದೆ ನರೇಗಾ, ಇದರಲ್ಲಿ ನೀವು ನರೇಗಾ ಇದರಲ್ಲಿ ನಿಮ್ದು ಹೆಸರು ಕೊಟ್ಟು ನೋಂದಾಯಿಸಿದೆ ಅಂದ್ರೆ ನಿಮ್ಗೆ ಅದು ಸಬ್ಸಿಡಿ ಸಿಗತ್ತೆ, ನೀವು ಬರ್ರಿ ಅಂತೇಳಿ ಪ್ರತಿಯೊಂದು ಹಳ್ಳಿಗೂ ಹೋಗಿ ಅವರು ಅನೌನ್ಸ್ ಮಾಡ್ತಾರೆ ಸರ್. ಅವ್ರ ಪಂಚಾಯತಿ ಕಡೆಯಿಂದ ಏನೇನು ಸ್ಕೀಮ್ ಇದೆ ಏನೇನು ಇದೆ ಎಲ್ಲ ಬಂದು ಪ್ರತಿಯೊಂದು ಹಳ್ಳಿಗೂ ಹೋಗಿ ಅನೌನ್ಸ್ ಮಾಡಿ ಮಾನ್ಸೂನ್ ಸೀಸನ್ ಚಾಲು ಆಗೋದ್ರಿಂದ ಮುಂಚೆನೂ ಬಂದು ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ ಸರ್. ನಾವು ಹೆಸರು ಕೊಟ್ಟಿದ್ದೇವೆ ಸರ್, ಮುಂದಿನ ವರ್ಷ ಅದು ಮಾಡೋದಿದೆ ಸರ್. ನಮ್ದು ತರಕಾರಿ ಆಗಲಿ ಹಣ್ಣಾಗಲಿ ಇವನ್ನೆಲ್ಲನೂ ಮಾರಾಟ ಮಾಡಲಿಕ್ಕೆ ಇಲ್ಲಿ ಪ್ರದೇಶದ ಜನ ಸಹಜವಾಗಿ ಯಾವ ಮಾರುಕಟ್ಟೆಯನ್ನು ಅವಲಂಬನೆ ಹೊಂದಿದ್ದಾರೆ ಸರ್? ನಾವು ಸಣ್ಣವನ್ನು ಇದ್ದಾಗಿಂತ ನಾವು ತರಕಾರಿ ಬೆಳ್ಕೊಂಡು ಬಂದಿದ್ದವರು ಸರ್. ಅಂದ್ರೆ ನಮ್ದು ಲೋಕಲ್ ಮಾರ್ಕೆಟ್ ಅಂದ್ರೆ ಒಂದು ಹಳಿಯಾಳ ಮತ್ತು ದಾಂಡೇಲಿ ಸರ್. ಮ್ಯಾಕ್ಸಿಮಮ್ ಇಲ್ಲಿ ಸರೌಂಡಿಂಗ್ ನಮ್ಮ ತಾಲೂಕಿಂದ ತರಕಾರಿಗಳು ಹೋಗುವುದಂದ್ರೆ ದಾಂಡೇಲಿ ಇದೆ ಸರ್. ದಾಂಡೇಲಿ ಸ್ವಲ್ಪ ಹ್ಯೂಜ್ ಮಾರ್ಕೆಟ್ ಇದೆ ಸರ್. ಅದನ್ನ ಮತ್ತು ಬೆಳಗಾವಿ ಇಲ್ಲಾದ್ರೆ ಧಾರವಾಡಿಗೂ ಸಪ್ಲೈ ಮಾಡ್ತಾರೆ ಸರ್. ಅವರು ಹೆಂಗೆ ಮಾರ್ಕೆಟ್ ಹೆಂಗೆ ಸಿಗುತ್ತೆ, ಅವ್ರಿಗೆ ರೇಟ್ ಯಾವ ಇದರಲ್ಲಿ ಸಿಗುತ್ತೆ, ಅವರು ಧಾರವಾಡ ಬೆಳಗಾವಿ ಮಟ್ಟನೂ ಸಪ್ಲೈ ಕೊಡ್ತಾರೆ ಸರ್. ಅವರು ಹಣ್ಣುನೆಲ್ಲ ಇಲ್ಲಿ ನಾವು ಲೋಕಲ್ ಹಳಿಯಾಳ ಮಾರ್ಕೆಟಲ್ಲೇ ಹೋಗ್ತೇವೆ ಸರ್. ಏನು ಸರ್ ನಮ್ದು APMC ಮಾರ್ಕೆಟ್ ಇದೆ. ಹಾಂ ಸರ್, APMC ಮಾರ್ಕೆಟಲ್ಲಿ ಏನು ಮಾವಿನಕಾಯಿ ಎಲ್ಲ ಏನಿರ್ತಾವಲ್ಲ ಸರ್, ಮಾವಿನ ಗೇರು ಎಲ್ಲ ನಮ್ಮ ಲೋಕಲ್ ಮಾರ್ಕೆಟ್ APMC ಮಾರ್ಕೆಟ್ ಇದೆ. ಅಲ್ಲಿ ಖರೀದಾರ ಬರ್ತಾರೆ, ಅಲ್ಲಿ ಖರೀದಾರ ಹೊರಗಿನವರು ಕಂಪ್ನಿಯವರು ಮತ್ತು ಟ್ರೇಡರ್ಸ್ ಬರ್ತಾರೆ ಸರ್. ಹೊರಗಿನವರು ಅವ್ರಿಗೆ ಡೈರೆಕ್ಟ್ ಅಲ್ಲಿ ಸೇಲ್ ಮಾಡ್ಬಾರ್ದು. ತರಕಾರಿ ಕೆಲವೊಂದಿಷ್ಟು ರೈತರು ತಾವೇ ಬೆಳೆದು ತಾವೇ ಮಾರಾಟ ಮಾಡೋದು ಹಂಗೆಲ್ಲ ಮಾಡ್ತಾರೆ? ಹೌದು ಸರ್, ನಮ್ಮ ಮನೆಯಲ್ಲೂ ನಮ್ಮ ತಂದೆ ಎಲ್ಲ ತಾಯಿ ಹೋಗಿ ಮಾರಾಟ ಮಾಡ್ಕೊಂಡು ಬರ್ತಾರೆ ಸರ್. ನಮ್ಮ ಒಂದು 20 ವರ್ಷ ಆಯ್ತು ಸರ್ ನಾವು ತರಕಾರಿ ಮಾಡ್ಕೊತಾನೆ ಇದ್ದೀವಿ ಸರ್. ಅಂದ್ರೆ ಇಲ್ಲಿ ಲೋಕಲ್ ಅವರು ಮ್ಯಾಕ್ಸಿಮಮ್ ಅಂತವರು ಇದಾರೆ ಸರ್. ಈಗ ಜಾಸ್ತಿ ಈಗ ಹೊಂಟಿದ್ದಾರೆ ಸರ್. ಅಂದ್ರೆ ಎಕರೆ ಗಟ್ಟಲೆ ಬೆಳೆಯೋರು ಅಂದ್ರೆ ಸರ್ ಮುಂಚೆ ಇಂತರ ಅಂದ್ರೆ ಒಂದೇ ಗದ್ದೆ ಎರಡು ಗದ್ದೆ ಹಿಂಗೆ ತರಕಾರಿ ಮಾಡಿ ಸರ್ ಇಲ್ಲೇ ಲೋಕಲ್ ದಾಂಡೇಲಿ ಇಲ್ಲದಾರೆ ಧಾರವಾಡ ಇಲ್ಲಿ ಹರಿಯಾಳ ಮಾರ್ಕೆಟ್ಗೆ ಹೋಗಿ ಸಂಡೆ ಮಾರ್ಕೆಟ್ ಆಗುತ್ತೆ ಸರ್. ಸಂಡೆ ಮಾರ್ಕೆಟ್ಗೆ ಹೋಗಿ ಮಾರಾಟ ಮಾಡಿ ಬರ್ತಾರೆ. ಹಾಗಾಗಿ ನಾವೇ ಸ್ವಂತ ಮಾರಾಟ ಮಾಡೋದ್ರಿಂದ ಒಂದು 40% ಹೆಚ್ಚು ಕಡಿಮೆ %40 ಆದಾಯ ಜಾಸ್ತಿ ಆಗುತ್ತೆ. ಹೌದು ಸರ್, ಆದಾಯವನ್ನು ಜಾಸ್ತಿ ಆಗುತ್ತೆ. ಏನು ಮೀಡಿಯೇಟರ್ಸ್ ಇರ್ತಾರೆ ಸರ್, ಮೀಡಿಯೇಟರ್ ಗ್ಯಾಪ್ ಆಗಿಬಿಡುತ್ತೆ. ಡೈರೆಕ್ಟ್ ಕಸ್ಟಮರಿಗೆ ನಾವು ಡೈರೆಕ್ಟ್ ಸಪ್ಲೈ ಆಗುತ್ತಲ್ಲ ಸರ್. ನಮ್ಗೆ ಏನಿದೆ ಅವ್ರು ಇಟ್ಕೊಂಡು 10-30% ಏನಿದೆ ಅದು ನಮ್ಗೆ ಡೈರೆಕ್ಟ್ ಸಿಗುತ್ತೆ ಸರ್. ಮತ್ತೆ ನೀವು ಒಂದು 5 ರೂಪಾಯಿ ಕಡಿಮೆ ಇಟ್ಟು ಮಾರಾಟ ಮಾಡಿದ್ರು ಗ್ರಾಹಕನಿಗೂ ಲಾಭ ಆಗುತ್ತೆ. ಹೌದು ಸರ್, ಗ್ರಾಹಕರಿಗೂ ಲಾಭ ಆಗುತ್ತೆ. ಮತ್ತೆ ಗ್ರಾಹಕರು ಸರ್ ಯಾರು ರೈತರು ಇದಾರೆ ಅವರು ಪ್ರಯಾರಿಟಿನ ಅವ್ರದ್ದು ಹಂಗೆ ಇರುತ್ತೆ ಸರ್ ಗ್ರಾಹಕರದ್ದು. NTTF ಅಲ್ಲಿ ಒಂದು ಕೋರ್ಸ್ ಮುಗಿಸಿ ಡಿಸೈನರ್ ಆದ್ರಿ ಅಲ್ಲ? ಡಿಸೈನರ್ ಆಗಿ ಸ್ವಲ್ಪ ಕೆಲಸನೂ ಮಾಡಿದ್ರಿ, ಆ ನಂತರ ಕೃಷಿ ಬಗ್ಗೆ ಒಲವು ಮಾಡಿಕೊಂಡು ಹೆಚ್ಚು ನೀವು ಕೃಷಿ ಒಳಗೆ ತೊಡಗಿಕೊಳ್ತಾ ಸರ್. ನಮ್ದು ಮೇನ್ ಉದ್ಯೋಗ ಅಂದ್ರೆ ಈಗ ಕೃಷಿನ ಆಗಿದೆ ಸರ್. ಯಾಕೆ ಅದು ಕೃಷಿಗಿಂತ ಏನನ್ನ ನಮ್ಗೇನಂತ ಖುಷಿ ಕೊಡಲ್ಲ ಅಂತ ಹೇಳಿ ಅನಿಸ್ತು, ಅಥವಾ ನಮ್ಗೆ ಬೇಕಾದಷ್ಟು ಅಲ್ಲಿ ಕೆಲಸ ಸಿಗಲ್ಲ, ಆದಾಯ ಸಿಗಲ್ಲ ಹಂಗೆ ಅನಿಸ್ತು? ಇಲ್ಲ ಸರ್, ಹಂಗೆ ಇಲ್ಲ ಸರ್. ಯಾಕೆಂದ್ರೆ ನಾವು ಮಾಡಿದ ಕೋರ್ಸ್ ಚಲೋ ಇದೆ ಸರ್. ನಾವು ದುಬೈ ರಿಟರ್ನ್ ಸರ್, ದುಬೈಲಿ ಡಿಸೈನ್ ಇಂಜಿನಿಯರ್ ಆಗಿ 2 ವರ್ಷ ಕೆಲಸ ಮಾಡಿ ಬಂದೆ ಸರ್. ಬಂದ ಕೂಡಲೇ ಇಲ್ಲಿ ಏನು ಲಾಕ್ಡೌನ್ ಕೊರೋನಾ ಬಂತು ಸರ್. ಕೊರೋನಾ ಬಂತು ಬೇರೆ ಕಡೆಯಲ್ಲಿ ಇಂಟರ್ವ್ಯೂ ಕೊಡೋದು ಅಂತೇಳಿ ಇದರಲ್ಲಿ ಸ್ವಲ್ಪ ನೋಡೋಣ, ಟ್ರೈ ಮಾಡೋಣ, ಹೊಸ ಏನಾದರೂ ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತೇಳಿ ಮಾಡಿದ್ವಿ ಸರ್. ಇದು ಒಂದು ಸ್ವಲ್ಪ ಚಲೋ ಸಕ್ಸಸ್ ಸಿಕ್ಸ್ ಸರ್. ಬಟ್ ಅದು ಏನು ನಮ್ದು ಏನು ಕಲ್ತಿದ್ದೇನಿದೆ ಸರ್ ಅದು ನಾವು ಏನು ಬಿಟ್ಟಿಲ್ಲ ಸರ್. ಅದು ಅದು ಇದೇ ಜೊತೆಗಿದೆ ಸರ್. ಅದನ್ನು ಮತ್ತು ಇದನ್ನು ಎರಡು ಒಟ್ಟು ಬ್ಯಾಲೆನ್ಸ್ ಮಾಡ್ಕೊಂಡು ಹೊಂಟೇವೆ ಸರ್. ನಿಮ್ಮ ಕಲ್ತಿದ್ದು ಯಾವ ರೀತಿಯಾಗಿ ಉಪಯೋಗ ಆಗ್ತಾ ಇದೆ ಇಲ್ಲಿ ಸುತ್ತಮುತ್ತಲು ಜನರಿಗೆ? ಡಿಸೈನಿಂಗ್ ಅಂದ್ರೆ ನಿಮ್ಗೆ ಏನು ಮಾಡೋದು? ಹಾಂ ಸರ್, ಏನು ಅಂದ್ರೆ ನಾವು ಹೊಸ ಏನಾದರೂ ಇಂಪ್ಲಿಮೆಂಟ್ ಮಾಡೋದಿತ್ತಂದ್ರೆ ಅದು ನಾವೇನು ನಮ್ಮ ಇದರಲ್ಲಿ ಮಾಡ್ತಿದ್ವಿ ಸರ್. ಅಂದ್ರೆ ಡಿಸೈನಲ್ಲಿ ಏನಾದರೂ ನಾವು ಹೆಂಗೆ ಎಕ್ಸ್ಪ್ಲೇನ್ ಮಾಡಿ ಅಂದ್ರೆ R&D ಏನು ಮಾಡ್ತಿದ್ವಿ ಸರ್ ಅದು ನಮ್ಮ ಹೊಲದಲ್ಲೂ ಒಂದು R&D ಮಾಡಿ ನೋಡೋಣ ಅಂತೇಳಿ ಅದು ಇದರಲ್ಲಿ ಚಲೋ ಒಂದೊಂದು ಎಕ್ಸ್ಪೆರಿಮೆಂಟ್ ಮಾಡಿ ನೋಡ್ತಾ ಇದ್ದೇವೆ ಸರ್. ಇನ್ನೂ ನೋಡ್ತಾ ಇದ್ದೇವೆ ಸರ್ ಒಂದೊಂದು ಎಕ್ಸ್ಪೀರಿಯೆನ್ಸಿಗೆ ಒಂದು ನಮ್ಮ ತಂಗಿ ಸಪೋರ್ಟಿಂಗು ಇದೆ ಸರ್. ಏನು ಡಿಪಾರ್ಟ್ಮೆಂಟ್ದವ್ರು ಏನಿದ್ದಾರೆ ಸರ್ ಎಲ್ಲ ಡಿಪಾರ್ಟ್ಮೆಂಟ್ದವರು ಸರ್ ಎಲ್ಲರೂ ಕೋಆಪ್ರೇಟಿವ್ ಇದೆ ಸರ್. ಎಲ್ಲ ಚಲೋ ಸಪೋರ್ಟ್ ಮಾಡ್ತಾರೆ ಸರ್. ಏನೋ ಕೇಳಿದ್ರು ಯಾವುದಕ್ಕೂ ಇದೆ ಮಾಡಲ್ಲ ಸರ್. ಹೊಲದ ಮಟ್ಟ ಬಂದು ಏನಾದರೂ ಪ್ರಾಬ್ಲಮ್ ಇತ್ತಂದ್ರು ಅದನ್ನು ಸಾಲ್ವ್ ಮಾಡಿ ಹೋಗ್ತಾರೆ ಸರ್. ಅದೆಲ್ಲ ಸಪೋರ್ಟು ಚಲೋ ಸಿಕ್ಕಿದೆ ಸರ್. ನಮಗೂ ಒಂಥರ ಖುಷಿಯಾಗಿ ಇಂಥ ಕ್ಲೈಮೇಟಲ್ಲಿ ವರ್ಕ್ ಮಾಡೋದು ಸರ್. ಯಾಕಂದ್ರೆ ಡಿಸೈನಿಂಗ್ ಮಾಡಬೇಕು ಅಂದರೆ ನಾವು ಡಿಸೈನ್ ಮಾಡ್ತೀವಿ, ಅದನ್ನು ಮತ್ತೆ ಇಂಪ್ಲಿಮೆಂಟ್ ಮಾಡಬೇಕು, ಮಾರಾಟ ಮಾಡಬೇಕು, ಇಂಥವೆಲ್ಲ ಇರುತ್ತೆ. ಒಂದು ಕಂಪನಿ ಜೊತೆಗಿತ್ತು ಅಂತೇಳಿದ್ರೆ ನಮಗೆ ಸರಳ ಆಗುತ್ತೆ ಅಲ್ವಾ? ಆದರೂ ಕೂಡ ನಮಗೆ ಏನೇನು ಸಾಧ್ಯತೆ ಇದೆ ನಮ್ಮ ತೋಟದಲ್ಲಿ ಅಥವಾ ನಮ್ಮ ಸುತ್ತಮುತ್ತಲ ರೈತರ ಬೇಡಿಕೆಗೆ ಅನುಗುಣವಾಗಿ ಯಾವ ರೀತಿಯಾಗಿ ಸಹಾಯ ಮಾಡ್ಬೋದು ಆ ನಿಟ್ಟಿನೊಳಗೆ ಮಾಡೋಕ್ಕೆ ಸಾಧ್ಯತೆ.

ಇನ್ನಾಗಲಿದೆ. ಹರ್ ಘರ್ ಜಲ್, ಜಲ್ ಜೀವನ್ ಮಿಷನ್, ಜಲಶಕ್ತಿ ಸಚಿವಾಲಯ, ಭಾರತ ಸರ್ಕಾರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕಾರವಾರ ಜನಪದ ಸಂಗೀತ. ಇಂದಿನ ಕಾರ್ಯಕ್ರಮದಲ್ಲಿ ಇದೀಗ ಕುಮಟಾ ತಾಲೂಕು ಉಲುವಳ್ಳಿಯ ಶ್ರೀಮತಿ ಸರಸ್ವತಿ ಶಾಂಬಾ ಮರಾಠಿ ಮತ್ತು ಬಳಗದವರಿಂದ ಸಂಪ್ರದಾಯದ ಹಾಡುಗಳು. ಮೊದಲಿಗೆ ಚೌತಿಯ ದಿನದಂದು ಗಣಪತಿಯ ವಿಗ್ರಹ ಸ್ಥಾಪನೆ ಮಾಡುವಾಗ ಮಹಿಳೆಯರು ಹಾಡುವ ಹಾಡು. ಗಾನೆ ಗೋಣೇಶ ಚೇರಿ ದಾದು ಗಾನೆ ಗೋಣೇಶ ಚೇ ಗಾನೆ ಗೋಣೇಶ ಚೇರಿ ದಾದು ಗಾನೆ ಗೋಣೇಶ ಚೇ ವಜಂತರ ಮರದಂಗ ಚೇರಿ ದಾದು ವಜಂತರ ಮರದಂಗ ಚೇ ವಾಚಿಂತರ ಮರುದಂಗ ಚೇರಿ ದಾದೋ ವಾಚಿಂತರ ಮರುದಂಗ ಚೇ ವಾಚಿಂತರ ಮರುದಂಗ ಚೇರಿ ದಾದೋ ವಾಚಿಂತರ ಗಾಗರ ಕಾಶೇಯ ಚೋ ಗಾಗರದಂಗ ಚೇರಿ ದಾದೋ ವಾಚಿಂತರ ಗಾಗರಿಯೋ ಕಾಶೆ ಚೋರೆ ದಾದೋ ಗಾಗರಯೋ ಕಾಶೆ ಚೋ ಗಾಗರಿಯೋ ಕಾಶೆ ಚೋರೆ ದಾದೋ ತಾಳಮನಿ ಚೋ ತಾಳಮನಿಯೋ ಕಾಶೆ ಚೋರೆ ದಾದೋ ತಾಳಮನಿಯೋ ಕಾಶೆ ಚೋ ಗಾಗರಿಯೋ ಕಾಶೆ ಚೋರೆ ದಾದೋ ತಾಳಮನಿಯೋ ಕಾಶೆ ಚೋ ತಳಮನೆಯೋ ಕಾಶೆ ಚೋರೆ ದಾದೋ ವಜಂತರೆಯೋ ಕಾಶೆ ಚೋ ವಜಂತರ ಮರದಂಗ ಚೇರಿ ದಾದೋ ವಜಂತರ ಮರದಂಗ ಚೇ ವಜಂತರ ಮರದಂಗ ಚೇರಿ ದಾದೋ ನಾರಮರದಂಗ ಚೇ ನಾಚನ ಮನ ಸರಜೆ ಚೇರಿ ದಾದೋ ನಾಚನ ಮನ ಸರಜೆ ಚೇ ನಾಚನ ಮನ ಸರಜೆ ಚೇರಿ ದಾದೋ ಗಾ ಮನ ಸರಜೆ ಚೇ ಗಾನೆ ಗೋಣೇಶ ಚೇರಿ ದಾದೋ ಗಾನೆ ಗೋಣೇಶ ಚೇ ಗಾನೆ ಗೋಣೇಶ ಚೇರಿ ದಾದೋ ಗಾನೆ ಗೋಣೇಶ ಚೇ ಗಾನೆ ಗೋಣೇಶ ಚೇರಿ ದಾದೋ ತಾಳಮನಿಯೋ ಕಾಶೆ ಚೋ ತಾಳಮನಿಯೋ ಕಾಶೆ ಚೋರೆ ದಾದೋ ಗಾಳಮನಿಯೋ ಕಾಶೆ ಚೋ ತಾಳಮನಿಯೋ ಕಾಶೆ ಚೋರೆ ದಾದೋ ಗಾಗರಿಯೋ ಕಾಶೆ ಚೋ ಗಾಗರಿಯೋ ಕಾಶೆ ಚೋರೆ ದಾದೋ ವಜಂತರ ಮರದಂಗ ಚೇ ವಜಂತರ ಮರದಂಗ ಚೇರೆ ದಾದೋ ನಾಚನ ಮನ ಸರಜೆ ಚೇ ನಾಚನ ಮನ ಸರಜೆ ಚೇರೆ ದಾದೋ ನಾಚನ ಮನ ಸರಜೆ ಚೇ. ಮುಂದೆ ಕೇಳಿ ಮದುಮಗಳ ಮಡಿಲು ಅಥವಾ ಉಡಿ ತುಂಬುವ ಹಾಡು. ಪಾಂಚ ನಾರ್ಲಾನೆ ಗೋಟಿ ಬರ್ಜಾಲಿ ಪಾಂಚ ನಾರ್ಲಾನೆ ಗೋಟಿ ಬರ್ಜಾಲಿ ಪಾಂಚ ಬಾನಾನೆ ಗೋಟಿ ಬರ್ಜಾಲಿ ಪಾಂಚ ಬಾನಾನೆ ಗೋಟಿ ಬರ್ಜಾಲಿ ಪಾಂಚ ಬಬ್ಲಾನೆ ಗೋಟಿ ಬರ್ಜಾಲಿ ಪಾಂಚ ಪೊಪ್ಲಾನಿ ಗುಡಿ ಬರ್ಜಾಲಿ ಪಾಂಚ ಕೆಳನಿ ಗುಡಿ ಬರ್ಜಾಲಿ ಪಾಂಚ ಕೆಳನಿ ಗುಡಿ ಬರ್ಜಾಲಿ ಪಾಂಚ ದುಡುವಾನಿ ಗುಡಿ ಬರ್ಜಾಲಿ ಪಾಂಚ ದುಡುವಾನಿ ಗುಡಿ ಬರ್ಜಾಲಿ ಪಾಂಚ ನಾರ್ಲಾನಿ ಗುಡಿ ಬರ್ಜಾಲಿ ಪಾಂಚ ನಿಮೇನಿ ಗುಡಿ ಬರ್ಜಾಲಿ ಪಾಂಚ ನಿಮೇನಿ ಗುಡಿ ಬರ್ಜಾಲಿ ಪಾಂಚ ನಾರ್ಲಾನಿ ಗುಡಿ ಬರ್ಜಾಲಿ ಪಾಂಚ ನಾರ್ಲಾನಿ ಗುಡಿ ಬರ್ಜಾಲಿ ಪಾಂಚ ಕೆಳನಿ ಗುಡಿ ಬರ್ಜಾಲಿ